ಆಮೇಲೆ ಒಂದು 4 ಆಪಲ್ ಸೇಬು ಸೇಬು ಎಲ್ಲಿಂದ ಸಸಿಗಳು ಎಲ್ಲಿಂದ ತಗೊಂಡು? ಅದು ಆಂಧ್ರದಿಂದ ತರಿಸಿದೆ ಸರ್. ಅದು ಯಾರು ಫಾರಂ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿದ್ರು, ಅಡ್ರೆಸ್ ತಗೊಂಡಿದ್ದೆ. ಫಲ ಬಿಡ್ತೈತಾ? ಇಲ್ಲ ಸರ್, ಈಗ ಫಲ ಹೂ ಬಿಡ್ತಾ ಇದೆ ಸರ್. ಹೂ ಬಿಡ್ತಾ ಇದೆ, ಬಿಡದಿಂದ ಫಲ ಬಿಟ್ಟಿಲ್ಲ ಸರ್. ಅಲ್ಲಿ ಒಂದು 4 ಕಿತ್ತಳೆ, 4 ಮೋಸಂಬಿ, ಒಂದು 20 ನಿಂಬೆ ಇದರ ಜೊತೆಗೆ ಈಗ ನೀವು ಏಲಕ್ಕಿ ತಳಿಯಲ್ಲಿ ಗುಂಪು ಬಾಳೆ ಪದ್ಧತಿ ಅಂತ ಹೇಳ್ತಾ ಇದ್ದೀರಿ, ಇದು ಯಾವ ರೀತಿ ಅಂತ ಸ್ವಲ್ಪ ತಿಳಿಸ್ಕೊಡ್ರಿ ನಮ್ಮ ರೈತರಿಗೆ. ಇದು ಏನಾಗುತ್ತೆ ಸರ್, ಎಲ್ಲರೂ ಒಂದೇ ಮೊನೋಕ್ರಾಪ್ ಮಾಡ್ತಾ ಇದಾರೆ, ಅಡಿಕೆ ಅಡಿಕೆ ಇಲ್ಲ ತೆಂಗು ತೆಂಗು. ಇದ್ರ ಮಧ್ಯೆ ಪೂರಕವಾದಂತ ಬೆಳೆಗಳು ಅಂತ ಹೇಳಿದ್ರೆ ನನಗೆ ಈ ಬಾಳೆ. ಈಗ ಒಂದ್ ಸ್ವಲ್ಪ ನೀರ್ ಕಡಿಮೆ ಆದ್ರೂ ಸಹ ಇದು ಒಂದೊಂದು ಬೇರ್ನ ಕೆಳಗಡೆ ಒಂದಕ್ಕೊಂದು ಎಲ್ಲದು ಮಿಶ್ರ ಆಗಿರೋದ್ರಿಂದ ಈ ನೀರನ್ನ ಇದರಿಂದ ತಗೊಳ್ಳೋ ಸಾಮರ್ಥ್ಯ ಈಗ ಅಡಿಕೆಗಳಿಗೆ ಬಂದ್ಬಿಡುತ್ತೆ, ಮತ್ತೆ ತಂಪಾದ ವಾತಾವರಣ ನಿರ್ಮಾಣ ಮಾಡುತ್ತೆ ಈ ಒಂದು ಗುಂಪು ಬಾಳೆ. ಅದಕ್ಕೋಸ್ಕರ ನಾನು ಎಲ್ಲೆಲ್ಲಿ ಗಿಡಗಳು ಬಿದ್ದೋಗುತ್ತೆ ಆ ಜಾಗವನ್ನ ನಾನು ಸೆಲೆಕ್ಟ್ ಮಾಡಿ ಆ ಜಾಗದಲ್ಲಿ ನಾನು ಎರಡೆರಡು ಕಂದುಗಳನ್ನ ನಾಟಿ ಮಾಡ್ತೀನಿ ಸರ್. ಅದು ಸುಮಾರು 1.5 ಅಂತರದಲ್ಲಿ 2 ಕಂದು ನಾಟಿ ಮಾಡಿದ್ರೆ ನಾನು ಮಧ್ಯದಲ್ಲಿ ಯಾವ ಗಿಡ ಕಿತ್ತಾಕಕ್ ಹೋಗೋದಿಲ್ಲ. ಈಗ ಅದ್ ಬೆಳೀತಾ ಬೆಳೀತಾ 5-6 ಗೊನೆಗಳನ್ನು ಬೆಳೀತ ಸರ್. ಅದು ಒಂದ್ ಗುಂಪಾ ಬೆಳೀತ ಗುಂಪಾಗಿ ಅಂದ್ರೆ ಅದಕ್ಕೆ ನಾವು ಸರಿಯಾದಂತ ಆಹಾರವನ್ನು ಕೊಡ್ಬೇಕಾಗಿರುತ್ತೆ. ನಾನು ಬನಾನಾ ಸ್ಪೆಷಲ್ ಅಂತ ಹೇಳಿ ತಂದು ಹಾಕಿದೀನಿ, ಒಳ್ಳೆ 15 kg ಗೊನೆ ಬಂದಿದೆ ಸರ್. ಅದು ಒಂದು ಗುಂಪಲ್ಲೇ 5-6 ಗೊನೆ ಇರುತ್ತೆ, ಅಂದ್ರೆ ಬೇರೆ ಬೇರೆ ದಿಂಡಲ್ಲಿ ಬಂದಿರುತ್ತೆ. ಓಕೆ, ಸೊ ಈ ಒಂದು ಪದ್ಧತಿ ಇದು ಎಲ್ಲ ರೈತರು ಈ ತರ ಮಾಡಬಹುದಲ್ಲ? ಖಂಡಿತ ಮಾಡಬಹುದು ಸರ್, ಅದನ್ನ ಯಾರು ಇಷ್ಟಪಡೋದಿಲ್ಲ. ತುಂಬಾ ಜಾಸ್ತಿ ತೂಕ ಬರಲ್ಲ, ಒಂದೇ ಇದ್ರೆ ಚೆನ್ನಾಗಿ ಬರುತ್ತೆ, ಎರಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಆದ್ರೆ ನಾವು ಒಟ್ಟಾರೆ ಲೆಕ್ಕ ಹಾಕಿದಾಗ ಈ ಒಂದು ಗುಂಪು ಬಾಳೆಯಲ್ಲಿ ಮಾಡೋದಕ್ಕೂ ಒಂದೇ ಸಪರೇಟ್ ಆಗಿ ಮಾಡೋದಕ್ಕೆ ಲೆಕ್ಕ ಹಾಕಿದಾಗ 1.5 ಜಾಸ್ತಿ ಇಳುವರಿ ಬರುತ್ತೆ ಸರ್. ನೀವು ಕಂಡುಕೊಂಡಿರೋ ಹಾಗೆ? ಹೌದೌದು, 1.5 ಜಾಸ್ತಿ ಬರುತ್ತೆ. ಆಮೇಲೆ ತರಕಾರಿ ಬೆಳೆ ಕೂಡ ಅಂತ ಹೇಳಿದ್ರಿ, ಯಾವೆಲ್ಲ ಒಂದು ತರಕಾರಿ ಬೆಳೆಗಳನ್ನ ಬೆಳಿತೀರಿ? ತರಕಾರಿ ಬೆಳೆ ಅಂದ್ರೆ ಸರ್, ನಾವು ನಮ್ಮ ಮನೆಗೆ ಮನೆಗೋಸ್ಕರ ನಾವು ಅಂಗಡಿಯಿಂದ ತರಬಾರ್ದು, ಅಂತ ಸ್ವಾವಲಂಬಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ವಿಚಾರ ಬೇರೆ ರೈತರು ಹೇಳಿ ಹೇಳ್ತಾ ಇದೀನಿ. ಮೆಣಸಿನಕಾಯಿ ತರಲಿಕ್ಕೆ ನಾವು ಅಂಗಡಿಗೆ ಟೌನ್ ಹೋಗ್ತೀವಿ, ಮೆಣಸಿನಕಾಯಿ, ಈರುಳ್ಳಿ, ತರಕಾರಿಗಳು, ಸೊಪ್ಪು, ಸದೆ ತರಕಾರಿಗಳು ನಿತ್ಯ ಬೆಳೆಸುವಂತದ್ನ ನಾನು ಟ್ರೇಸ್ ಸಿಸ್ಟಮ್ ಮಾಡ್ಕೊಂಡಿ ಸರ್. ನಾನು ತಾರಸಿ ಮೇಲೂ ಹೇಗೆ ಬೆಳೆದು ತೋರಿಸ್ಕೊಡ್ತೀನಿ ಅವರು. ಆತರ ಮಾಡಿ ಈ ಅಡಿಕೆ ಸಿಪ್ಪೆ ಎಲ್ಲ ಇದೆ ಒಣಗಿದಂತದ್ದು, ಅದು ನೀರನ್ನು ಸಹ ಕಡಿಮೆ ತಗೊಂಡು ಮತ್ತೆ ಸಮೃದ್ಧವಾಗಿ ಆತರ ಧನಿಯ ಗೊಬ್ಬರ ಮತ್ತು ಕೆಮ್ಮಣ್ಣು ಬೆಳೆಸಿ ಹೆಂಗೆ ಬೆಳೆ ಬೆಳಿಬಹುದು, ಹೆಂಗೆ ನಾವು ತರಕಾರಿಗಳು ಬೆಳಿಬಹುದು ಮನೆಯಲ್ಲಿ ಅಂತೇಳಿ ಆತರ ಮಾಡಿ ತೋರಿಸಿದೀನಿ ಸರ್. ನಾನು ಬೆಳೀತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಬೆಂಡೆಕಾಯಿ ಇದೆ, ಈಗ ಮೂಲಂಗಿ ಇದೆ, ಬೀನ್ಸ್ ಇದೆ, ಹಾಗಲಕಾಯಿ ಇದೆ, ಸೌತೆಕಾಯಿ ಇದೆ, ಮೆಣಸಿನ ಗಿಡಗಳಿದೆ, ಎಲ್ಲವೂ ಮೆಣಸಿನ ಗಿಡ ಅಂದ್ರೆ 16, ಅದಕ್ಕಿನ್ನ ಇದೆ ಜಾಸ್ತಿ ಇಲ್ಲ. ಓಕೆ, ನಮ್ಮ ಮನೆ ಬಳಕೆಗೆ. ಮನೆ ಬಳಕೆ ಆಯ್ತು, ಯಾರು ನೆಂಟರಿಷ್ಟರು ಸಂಬಂಧಿಕರು ಬಂದ್ರೆ ಒಂದ್ ಸ್ವಲ್ಪ ತಕೊಂಡು ಹೋಗ್ತಾರೆ. ಆಮೇಲೆ ಸೋರೆಕಾಯಿ ಹಾಕಿದೀನಿ, ಹೀರೆಕಾಯಿ ಹಾಕಿದೀನಿ, ಮುಳುಗಾಯಿ ಗಿಡ ಇದೆ, ಬಳ್ಳಿ ತರಕಾರಿಗಳಲ್ಲಿ ಸೌತೆಕಾಯಿ ಹೇಳಿದೀನಿ, ಬೀನ್ಸ್ ಹೇಳಿದೀನಿ, ಇನ್ನೊಂದು ಸೋರೆಕಾಯಿ, ಸೋರೆಕಾಯಿ ಇವೆಲ್ಲವೂ ಇದೆ ಸರ್. ಈಗ ಹಸು ಸಾಕಣೆ ಮಾಡ್ತಿದ್ರಿ ಇದ್ರ ಜೊತೆಗೇನೆ, ಇದರಲ್ಲಿ ಸ್ವದೇಶಿ 4 ಅಂತ ಹೇಳಿದ್ರಿ, ವಿದೇಶಿ 2 ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಯಾವ ರೀತಿಯಿಂದ ಕೊಟ್ಟಿಗೆ ನಿರ್ಮಾಣ ಮಾಡಿದ್ರಿ, ಮತ್ತೆ ಅದಕ್ಕೆ ಆಹಾರದ ಒಂದು ನಿರ್ವಹಣೆ ಯಾವ ರೀತಿಯಿಂದ? ನಾನೇನ್ ಮಾಡಿದೆ ಸರ್, ಅದ ತೋಟದ ಒಳಗಡೆ ಒಂದು ಕೊಟ್ಟಿಗೆ ನಿರ್ಮಾಣ ಮಾಡ್ಬಿಟ್ಟಿದೀನಿ. ಈಗ ಮನೆಯಿಂದ ದೂರ ಸರಿಯಾಗಿ ಗಮನಿಸ್ಲಿಕ್ಕೆ ಆಗೋದಿಲ್ಲ. ಹೌದು ಹೌದು. ಹಾಗಾಗಿ ತೋಟದಲ್ಲಿ ಒಂದ್ ಮನೆ ಮಾಡಿ ಅಲ್ಲೇನೆ ಒಂದು ಕೌ ಶೆಡ್ ಮಾಡಿ ಅಲ್ಲಿ ಗಂಜಲ ಎಲ್ಲ ಸರಾಗವಾಗಿ ಹರಿದು ಹೋಗೋ ರೀತಿಯಲ್ಲಿ ಆ ಮ್ಯಾಟ್ ಗಳನ್ನೆಲ್ಲ ಹಾಕಿ ಅವಕ್ಕೆ ನಿರ್ಮಾಣ ಮಾಡಿದ್ ಸರ್. ಗಾಳಿ ಬೆಳಕೆಲ್ಲ ಬರೋ ರೀತಿಯಲ್ಲಿ ಫ್ಯಾನ್ ಗಳನ್ನು ಹಾಕಿದೀನಿ, ಅದಕ್ಕೆ ಸೊಳ್ಳೆಗಳು ಕಚ್ಚದ ರೀತಿಯಲ್ಲಿ ಅದಕ್ಕೆ ಫ್ಯಾನ್ ಇದೆ, ಕಚ್ಚೋದಿಲ್ಲ. ಮತ್ತೆ ಕೆಲವು ಸ್ಪ್ರೇ ಮಾಡಿದ್ರು ಅದ್ರ ಮೇಲೆ ನಿತ್ಯ ತೊಳೆಯೋದ್ರಿಂದ ಸ್ಪ್ರಿಂಕ್ಲರ್ ಹಾಕ್ಬಿಟ್ಟಿದೀನಿ ಸರ್, ನನಗೆ ಕೆಲಸ ನಿರ್ವಹಿಸಕ್ ಸುಲಭ ಆಗ್ಬಿಡುತ್ತೆ. ಮೇಲಿಂದ ಒಂದ್ ಮೋಟರ್ ಆನ್ ಮಾಡಿದ್ರೆ ಮುಗೀತು. ಮತ್ತೆ ಒಂದ್ ಬ್ರಷ್ ತಗೊಂಡು ಉಜ್ಜಿಬಿಟ್ರೆ ನಿತ್ಯ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಈ ಸಗಣಿ ಗಂಜಲ ಎಲ್ಲ ಹೋಗಿ ಒಂದು ಟ್ಯಾಂಕ್ ಮಾಡಿದ್ರೆ ಅಲ್ಲಿ ಹೋಗಿ ಕಲೆಕ್ಟ್ ಆಗ್ತಾ ಕಲೆಕ್ಟಿಂಗ್ ಟ್ಯಾಂಕ್ ಅಲ್ಲಿ ಅದನ್ನ ಜನಗಳ ಜೊತೆ ಎಲ್ಲಾ ಗಿಡಗಳಿಗೆ ನೀರು ತಗ್ಸ್ಲಿಕ್ಕೆ ಆಗ್ತಾ ಇದೆ. ಈಗ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ಹೇಗೆ, ನೀವು ಮನೆಯವರೇ ಎಲ್ಲರೂ ಸೇರಿ ಮಾಡ್ತಿರೋ ಇಲ್ಲ ಹೊರಗಿನ ಕೂಡ ತಗೊಳ್ತೀರಾ? ಹೊರಗಿನ ಜನಗಳನ್ನ ತಗೊಳ್ತೀನಿ ಸರ್, ನನಗೆ ಅದು ನನಗೇನು ಅದು ನಷ್ಟ ಅನಿಸ್ತಿಲ್ಲ. ಹೊರಗಡೆ ಬಂದಾಗ ಇದು ಇಲ್ಲಿ ಜೀವಾಮೃತ ನಿತ್ಯ ಸಿಗುತ್ತೆ, ಇದನ್ನ ನೇರ ತಗೊಂಡು ಇದಕ್ಕೆ ಈಗ ಒಂದು ತಂತ್ರಗಾರಿಕೆ ಒಂದು ಬೆಳೆಸಿದೆ ಅಲ್ಲಿ ಅಡಿಕೆ ಗಿಡಕ್ಕೆ ನೋಡುವ ಅಂತ, ಇನ್ನು ಇಳುವರಿ ಜಾಸ್ತಿ ಬರುತ್ತಾ ಅಂತ. ಒಂದು ಸುಪಾಲ ಒಂದು ಡ್ರಮ್ ಇದಕ್ಕೆ ಕೆಪಾಸಿಟಿಗೆ ಒಂದು 5 kg ಮಾತ್ರ ಸುಪಾಲ ಹಾಕಿ ಅದಕ್ಕೆ ಒಂದು 10 kg ಸಗಣಿ, ಒಂದು 5 liter ಗಂಜಲ ಇದೆಲ್ಲದನ್ನು ಸೇರಿಸಿ ನೀರು ಹಾಕಿ ಅದನ್ನೆಲ್ಲ ಬುಡಗಳಿಗೆ ಹಾಕ್ಸ್ತಾ ಇದ್ದೀನಿ ಸರ್. ಅದನ್ನು ಒಳ್ಳೆ ಪರಿಣಾಮ ಬೀರ್ತಾ ಇದೆ, ಒಳ್ಳೆ ರೋಗಗಳು ಕಡಿಮೆ ಆಗ್ತಾ ಇದೆ. ಅದು ಎರಡು ತಿಂಗಳ ಒಂದ್ಸಲ ಮಾಡ್ತಿದ್ದಾರೆ. ಎರಡು ತಿಂಗಳಿಗೆ ಒಂದ್ಸಲ. ಈ ಬಾರಿ ಮಳೆ ಜಾಸ್ತಿ ಇದೆಯಲ್ಲ, ನಿಮ್ಗೆ ಕೊಳೆ ರೋಗದೇನಾದ್ರೂ ಸಮಸ್ಯೆ ಆಗಿತ್ತು? ಇಲ್ಲ ಸರ್, ಇಲ್ಲ, ನನಗೆ ಕೊಳೆ ರೋಗ ಬರಲಿಲ್ಲ. ಯಾಕಂತಂದ್ರೆ ಶೃಂಗೇರಿ ತೀರ್ಥಹಳ್ಳಿ ಆ ಕಡೆ ತುಂಬಾನೇ ಕೊಳೆ ರೋಗ ಬಂದು ತೋಟ ನಾಶ ಆಗಿರೋ ಒಂದು ಸಂದರ್ಭಗಳು ಇದಾವೆ, ಮತ್ತೆ ವರದಿ ಕೂಡ ಬಂದಿದೆ ಆ ಕಡೆಯಿಂದ. ಸೊ ಹಾಗಾಗಿ ಆಮೇಲೆ ಈ ಕಡೆ ಅರೆ ಮಲೆನಾಡು ಪ್ರದೇಶದಲ್ಲಿ ಅದು ಹಬ್ಬಿದೆ ಅಂತ ನಾನು ಕೇಳ್ಪಟ್ಟಿದ್ದೆ. ನಮ್ಮ ತೋಟ ಹತ್ರ ಬಂದಿದೆ ಸರ್. ನಾವು ಇದಕ್ಕೆ ಏನ್ ಮಾಡ್ತೀನಿ ಸರ್, ಪ್ರತಿ ಸರಿ ಸಗಣಿ ಗೊಬ್ಬರ ಹಾಕ್ಬೇಕಾರೆ ಸುಡಾಮನಸು ಟ್ರೈಕೋಡರ್ಮ ಅವೇನಾಗುತ್ತೆ, ಈ ರೋಗ ಬರುವಂತದ್ದನ್ನ ತಡೆಯಂತ ಕೆಲಸ ಮಾಡ್ತದೆ. ಮತ್ತೆ ಬಿದ್ದಿದ್ ನೀರು ಅದ್ರ ಟ್ರಂಚ್ ಮುಖಾಂತರ ಆಚೆ ಹೋಗೋದ್ರಿಂದ ಒಂದು ವ್ಯವಸ್ಥೆ ಮಾಡ್ಬೇಕು. ಅಲ್ಲಿ ನೀರು ಯಾವತ್ತು ಕಲೆಕ್ಟ್ ಆಗ್ಬಾರ್ದು. ಆ ವ್ಯವಸ್ಥೆ ಮಾಡಿದ್ರೆ ಟ್ರಂಚಿಂಗ್ ಅಂತ ಕೊಳೆ ಎಷ್ಟೇ ಮಳೆ ಬಂದ್ರು ಇವೆಲ್ಲ ಇರೋದ್ರಿಂದ ಸುಡಾಮನಸು ಇವೆಲ್ಲ ಒಂದೊಂದಷ್ಟು ನಿಯಂತ್ರಣ ಮಾಡ್ತಾವ್ ಸರ್. ಇದ್ರ ಜೊತೆಗೆ ಈಗ ಮೇಕೆ ಕುರಿ ಅಂತ ಹೇಳಿದ್ರಿ, ಹೌದು ಸರ್, ಇದು ಹೇಗೆ, ಯಾವ ಪದ್ಧತಿಯಿಂದ, ಸ್ಟಾಲ್ ಫೀಡಿಂಗ್ ಪದ್ಧತಿಯಿಂದನೂ ಇಲ್ಲ ಮೇಯಿಸ್ಕೊಂಡ್ ಬಂದ್ಬಿಟ್ಟು ಕಟ್ಟಾಕ್ತೀರಾ ಹೇಗೆ? ನಾವೇ ಅಲ್ಲಿ ಒಂದು 12 ಗಂಟೆ ಬಿಡ್ತೀನಿ ಸರ್ ನಾನು ಮಧ್ಯಾಹ್ನ. ಅದು ತೋಟ ನೆರಳಿದೆ, ಅಲ್ಲೆಲ್ಲ ಹುಲ್ಲೆಲ್ಲ ಬೆಳೆದಿದೆ. ನಮ್ ತೋಟದಲ್ಲೇ ಒಂದು 1-2 ಗಂಟೆ ಮೇಯಿಸ್ತೀನಿ, ಮತ್ತೆ ಒಂದ್ ಸ್ಟಾಲಿಗೆ ಕೂಡ ಹಾಕ್ತೀನಿ. ಇನ್ನೊಂದು ಬೇರೆ ಕಡೆ ತೋಟದಲ್ಲಿ ಜೋಳ ಬೆಳೆದಿದ್ದೀನಿ ನಾನು. ಅಲ್ಲಿಂದ ನಂದೇ ಒಂದ್ ಬೈಕಿಗೆ ಒಂದ್ ಟ್ರಾಲಿ ಮಾಡಿದೀನಿ, ಅದೊಂದು 8:30 ತುಂಬಿಕೊಂಡ್ಬರೋದು ಒಂದೇ ಸರಿ. ಅದ ತಮ್ಮಂದು ನಮ್ಮ ಚಾಪ್ ಕಟ್ಟರ್ ಅಲ್ಲಿ ಕಟ್ ಮಾಡಿ ತುಂಬರ್ತೀನಿ. ಕೆಲಸ ಸುಲಭ ಆಗಿದೆ, ಒಳ್ಳೇದಾಗಿದೆ ಸರ್. ನಿಮಗೆ ಏನು ಸ್ವಲ್ಪ ಆಳಿನ ತೊಂದ್ರೆ ಅನ್ಸಿಲ್ಲ? ನನಗೆ, ನಾನೊಬ್ಬನೇ ನಿರ್ವಹಣೆ ಮಾಡೋದು. ನಮ್ಮ ನನ್ನ ಹತ್ರ ಒಟ್ಟಿಗೆ 13 ಮೇಕೆ ಇದೆ ಸರ್, ಒಂದು 5 ಕುರಿ ಇದೆ, ಅದನ್ನೊಬ್ಬನೇ ನಿರ್ವಹಣೆ ಮಾಡ್ತಾ ಇದೀನಿ. ಆಮೇಲೆ ಈಗ ಕೋಳಿಗಳು, ಅದರಲ್ಲಿ ವಿಶೇಷವಾಗಿ ಮೈಸೂರ್ ನಾಟಿ ತಳಿನ ನೀವು ಸಾಕ್ತಾ ಇದ್ದೀರಾ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಅಂದ್ರೆ ಸರ್, ಕೋಳಿಗಳು ನನಗೆ ಇತ್ತೀಚೆಗೆ ಕಂಡುಕೊಂಡು ಕಡಿಮೆ ಪ್ರಮಾಣ ತಂದಿದೆ, 5-6 ತಂದಿದೆ ಇಲ್ಲಿ ಸಂತೆಯಲ್ಲಿ. ಯಾವ್ದು ಅಂತ ಕೇಳಿದ್ರೆ ಮೈಸೂರ್ ನಾಟಿ ಅಂತ ಹೇಳಿದ್ರು ಅವಾಗ ಹೇಳಿದ್ರು. ಆಮೇಲೆ ನಾನು ತರಬೇತಿಗೋಸ್ಕರ ನಮ್ಮ ಪಶುಸಂಗೋಪನಾ ಶಿವಮೊಗ್ಗ ಕಾಲೇಜ್ ಅಲ್ಲೂ ಮಹಾವಿದ್ಯಾಲಯ, ಪಶು ವೈದ್ಯಕೀಯ ಮಹಾವಿದ್ಯಾಲಯ, ಹೌದು ಸರ್, ವಿನೋಬನಗರ. ವಿನೋಬನಗರ ಅಲ್ಲಿ ಕುರಿ ಸಾಕೋದು, ಕೋಳಿ ಸಾಕೋದು, ಹಸು ಬಗ್ಗೆ ಒಂದು ನಾನು ಸ್ವಲ್ಪ ಶಿಕ್ಷಣ ತಗೊಂಬಂದೆ ಸರ್ ಅಲ್ಲಿಂದ. ಆಮೇಲೆ ಆಸಕ್ತಿ ಮಾಡಿದ್ರು, ಹೆಚ್ಚಿನ ಪ್ರಮಾಣದಲ್ಲಿ ಕೋಳಿ ಮಾಡಿದ್ರೆ, ಹಿತ್ತಲ ಕೋಳಿ ಮಾಡಿದ್ರೆ ಕಡಿಮೆ ಖರ್ಚು ಬರುತ್ತೆ, ಕಡಿಮೆ ಖರ್ಚು ಬರುತ್ತೆ, ರೋಗ ಬರೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡಿದೆ. ಒಂದು ನಟ್ಟು ಮಾಡ್ಬಿಟ್ಟು ಸರ್ ಅದನ್ನ, ಒಂದು 50 ಕೋಳಿಯಿಂದ ಸ್ಟಾರ್ಟ್ ಮಾಡಿದೆ ನಾನು. ಅಲ್ಲಿಂದ ಹೋಗಿ ಈ ನಾಯಿಗಳು ಒಂದ್ ಸ್ವಲ್ಪ ಕಾಟ ಇದೆ. ನಾವ್ ಈಗೇನ್ ಮಾಡಿದೀನಿ ಅಂದ್ರೆ, ನಾನು ಇದ್ದಾಗ 1-2-3 ಗಂಟೆ ಒಂದೇ ಒಂದ್ ಪಾತಿಗೆ ಬಿಟ್ರೆ, ಒಂದು 100 ಕೋಳಿ ಬಿಟ್ರೆ ಅದಷ್ಟು ಹುಲ್ಲು ತಿನ್ಬಿಡುತ್ತೆ, ತೋಟನು ಕ್ಲೀನ್ ಆಗ್ಬಿಡುತ್ತೆ ಅಲ್ಲಿ. ನಾವು ಈಗೆಲ್ಲ ರೌಂಡ್ ಆಫ್ ಹೊಡೆದು ತೋಟ ವಿಷಕಾರಿ ಹೊಡೆದ್ಬಿಟ್ಟು ಹಾಳು ಮಾಡ್ತಾ ಇದಾರೆ. ನಮ್ಗೆ ಫೀಡ್ ಆಯ್ತು, ಇದು ತೋಟ ಕ್ಲೀನ್ ಆಯ್ತು, ಮತ್ತೆ ಅದನ್ನ ತಂದು ಒಂದು ರೂಮ್ ಅಲ್ಲಿ ಮೇವ್ ಹಾಕ್ಬಿಟ್ರೆ ರೂಮ್ ಅಲ್ಲಿ ಇರ್ತವೆ. ಎರಡು ಕೆಲಸನ ಆಯ್ತು. ಇದು ಹೇಗೆ ಒಂದಕ್ಕೊಂದು ಪೂರಕವಾಗಿದೆ ಅಂತ ಹೇಳ್ತೀರಾ, ಈ ದನಗಳು, ಆಮೇಲೆ ಕುರಿ ಮೇಕೆ, ಆಮೇಲೆ ಇದು ಕೋಳಿ ಸಾಕಾಣಿಕೆ, ಒಂದಕ್ಕೊಂದು ಪೂರಕ ಅಂತಂದ್ರೆ ಅದರ ಗೊಬ್ಬರನ ತೋಟಕ್ಕೆ ಆಯ್ತು, ಆಮೇಲೆ ಅದ್ರ ಹಿಕ್ಕೆ ಏನಾದ್ರು ಇದ್ರೆ ಮೀನಿಗೆ ಆಯ್ತು, ಆ ತರದ್ದು ಒಂದಕ್ಕೊಂದು ಪೂರಕ ಅಂತ ಹೇಳ್ತೀರಾ? ಖಂಡ ಪೂರಕ ಸರ್. ಈಗ ಮೀನಿದೆ ಕೊಳದಲ್ಲಿ, 1,000 ಮೀನು ಬಿಟ್ಟಿದೀನಿ. ಯಾವ್ದು ಅಲ್ಲಿ? ರಹು ಕಾಟ್ಲಾ ಹಾಕಿದೀನಿ. ಇನ್ನೊಂದು ಸಿಲ್ವರ್ ಫಿಶ್ ಅಂತ ಹೇಳಿದ್ರು, ಅದೊಂದು ಕೊಟ್ಟಿದ್ದಾರೆ. 3 ವೆರೈಟಿ ಏನು ಇದು? ಮೀನುಗಾರಿಕೆ ಇಲಾಖೆಯಿಂದನ? ಮೀನುಗಾರಿಕೆ ಇಲಾಖೆಯಿಂದ ಸರ್. ಅದು 3 ಲೇಯರ್ ಅಲ್ಲಿ ಇರುತ್ತೆ ಅದು ಅಂತೇಳಿ, ಹಂಗಾಗಿ 1,000 ಹಾಕಿದೀನಿ. ನಂದು ಒಂದು ಗುಂಟದಲ್ಲಿ ಇದೆ ಕೊಳ, 3 ಲೇಯರ್ ಅಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ ಅದು ಹಾಕಿದೆ. 1,000 ಈಗ ನೋಡಿದೀರಾ ಎಷ್ಟು ಕೆಜಿ ಆಗಿದೆ ಏನಂತ? ಇಲ್ಲ ಸರ್, ನಾನು ಈಗ ಅದನ್ನ ಒಂದ್ ಸರಿ ನಾನು 5 ವರ್ಷ ಹಿಂದೆ ಮಾಡಿದಾಗ 1,000 ಬಿಟ್ಟಿದ್ದೆ. ಕಾಗೆ ಅಂತೂ ನನಗೆ ಗೊತ್ತಿಲ್ಲ, ಸುಮಾರು ತಿಂದ್ಬಿಟ್ಟು ನನಗೆ 200 ಕೆಜಿ ಸಿಕ್ಕಿತ್ತು ಅಷ್ಟೇ ಸಿಕ್ಕಿತ್ತು. ಈ ಸರಿ ಬಲೆಗಳೆಲ್ಲ ಹಾಕಿ ಸರಿ ಪ್ರೊಟೆಕ್ಷನ್ ತಗೊಂಡಿದೀನಿ. ಇದು ಸಣ್ಣ ಪ್ರಮಾಣದಲ್ಲಿ ಸರಿ. ಅದು ಈ ಜೇನು ಎಷ್ಟು ಪೆಟ್ಟಿಗೆ ಇಟ್ಕೊಂಡಿದ್ದೀನಿ? 3 ಪೆಟ್ಟಿಗೆ ಇಟ್ಟಿದ್ದೀನಿ ಸರ್. ಈ ಜೇನು ಇಡೋ ಉದ್ದೇಶ ಏನಕ್ಕಂದ್ರೆ ಪಾಲಿನೈಸೇಷನ್ ಆಗುತ್ತೆ, ಪರಾಗಸ್ಪರ್ಶ ಆಗೋದ್ರಿಂದ ಹಳ್ಳುಗಳು ಬೀಳುವಂತದ್ದು ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕಿದ್ದು. ನಾನು ಜೇನನ್ನ ಬಳಸಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿಲ್ಲ, ಪರಾಗಸ್ಪರ್ಶಕ್ಕೋಸ್ಕರ ಮಾಡಿ. ಪರಾಗಸ್ಪರ್ಶ ಆಯ್ತು, ಜೊತೆಗೆ ಅದ್ರ ಜೇನುತುಪ್ಪ ಕೂಡ ಒಳ್ಳೇದು. ಅದು ತೋಟದಲ್ಲಿ ಶುದ್ಧ ಜೇನುತುಪ್ಪ. ಇದಕ್ಕೋಸ್ಕರ ನಾನು ಟ್ರೈನಿಂಗ್ ಮತ್ತೆ ಹೋದೆ ಇಲ್ಲಿ. ಇಲ್ಲಿಂದ ನಮ್ಮ ಕೃಷಿ ಇಲಾಖೆಯನ್ನು ಕರೆದಿದ್ರು, ಹೇಗೆ ಅದನ್ನ ತೆಗಿಬೇಕು, ಅದನ್ನ ಹೇಗೆ ಪ್ರತ್ಯೇಕ ಮಾಡ್ಬೇಕು, ಶೇಖರಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅದನ್ನೊಂದು ಕಲ್ತ್ಕೊಂಡ ಮೇಲೆ ಸುಲಭ ಆಯ್ತು ಸರ್. ಅದು ಒಟ್ಟಾರೆ ಈಗ ಈ ಒಂದು ಮಿಶ್ರ ಕೃಷಿ ಮಾಡ್ತಾ ಇದ್ದೀರಿ, ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ, ಇದರಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಈ ತರದ್ದು ಸಮಗ್ರ ಕೃಷಿ ಮಾಡಿದ್ರೇನೆ ಲಾಭ ಅಂತ ಅನ್ಸುತ್ತಾ ಅಥವಾ ಹೇಗೆ? ಖಂಡಿತ ಅಲ್ಲ ಸರ್, ಸಮಗ್ರ ಮಾಡಿದ್ರೆ ಮಾತ್ರ ರೈತರಿಗೆ ಖುಷಿನೂ ಸಿಗುತ್ತೆ,

ಈಗ ನೋಡಿದ್ರೆ ಮುಳ್ಳು ಅಂತ ಬೆಳೆಯದಂತು ಸಹಜವಾಗಿ ಬಿಡ್ತಾರೆ, ಕೇಳಿದ್ರೆ ನಾನು ಬೇರೆ ಹಾಕ್ರಿ ಅಂತ ಹೇಳಿದ್ರೆ ಅದ್ರ ಮುಳ್ಳಿರುತ್ತೆ ಅಂತ ಮುಳ್ಳಿರುತ್ತೆ ಅಂತಾರೆ. ಅಂದ್ರೆ ಇವ್ರು ಏನೂ ಇರಬಾರ್ದು, ಏನೂ ಮಾಡಬಾರ್ದು, ಬರಬೇಕು ಅದಾಗ್ತಾರ. ಕೃಷಿಯಲ್ಲಿ ಸಾಧ್ಯ ಇಲ್ಲ, ಶ್ರಮ ಇರ್ಬೇಕು ಸರ್. ಕೃಷಿಯಲ್ಲಿ ಆತರ ಸಾಧ್ಯ ಇಲ್ಲ ಸರ್, ಸಾಧ್ಯ ಇಲ್ಲ. ಕೈ ಕೆಸರ್ ಆದರೆ ಬಾಯಿ ಮೊಸರು ಅಂತ. ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ಒಂದು ಯುಗದಲ್ಲಿ? ಯಾಕಂದ್ರೆ ಹಳ್ಳಿಯ ಒಂದು ಜನರು ಪಟ್ಟಣಕ್ಕೆ ಹೋಗುವ ಸಂಖ್ಯೆ ಜಾಸ್ತಿ ಆಗಿದೆ, ಯುವಕರು ಯಾರು ಇದರಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ. ಕೆಲವೊಬ್ರು ಇದಾರೆ, ಮಾಡ್ತಾ ಇದಾರೆ, ಅದನ್ನ ಒಪ್ಕೊಳ್ಳೋಣ. ಬಟ್ ಆದ್ರೂ ಜಾಸ್ತಿ ಪ್ರಮಾಣದ ಯುವಕರು ಹಳ್ಳಿಯಲ್ಲಿ ಕೃಷಿಯಲ್ಲಿ ತೊಡಗಿಸ್ಕೊಳ್ಳಕ್ಕೆ ಸ್ವಲ್ಪ ಹಿಂದೆ ಜರಿತಾ ಇರೋ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಕಿವಿ ಮಾತಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನೀವ್ ಹೇಳ್ತಿರ ಸತಿ ಸರ್, ಹಳ್ಳಿ ಜನಗಳಿಗೆ ಟೌನ್ಗೆ ಕೆಲಸ ಹುಡ್ಕೊಂಡು ಹೋಗ್ತಾ ಇದಾರೆ, ಏನಾರು ಸಿಕ್ಕಲಿ ಸಾಕು, ಕೆಲಸ ಸಾಕು ಅಂತ. ಅವ್ರು ಇರೋಂತ ಒಂದ್ ಎಕರೆನಲ್ಲಿ ಅವನು ಸಮೃದ್ಧಿಯಾಗಿ ಸುಖಮಯ ಜೀವನ ಮಾಡಬಹುದು. ಆದ್ರೆ ಆ ಒಂದು ಮನಸ್ಥಿತಿ ಅವನ ಹತ್ರ ಇಲ್ಲ. ಏ ಹಳ್ಳಿಯಲ್ಲಿ ಏನದು ಇದೆಯಪ್ಪ, ಅಲ್ಲಿ ಪೇಟೆಗೆ ಹೋದ್ರೆ ಸಾಕು, ಒಂದ್ ತಿಂಗಳಿಗೆ ಒಂದ್ 10,000 ಇಲ್ಲ ಒಂದ್ 15,000 ಸಿಕ್ಕಿದ್ರು ಓಕೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದಾರೆ. ಈ ರೀತಿ ಹೊರಗಡೆ ಹೋದ್ರೆ ಎಲ್ಲದಕ್ಕೂ ಪರಾವಲಂಬಿತಾನೆ ಇದೆ. ಏನ್ ಬೇಕೆಲ್ಲ ಹೊರಗಡೆಯಿಂದಲೇ ಕೊಡ್ಬೇಕು ಅವರು. ಹೌದು, ರೈತ ಕೊಟ್ಟೆ ತಗೊಳ್ಬೇಕು. ಸಮಗ್ರ ಮಾಡಿದ್ರು ಅಂತ ಸರ್ ಅವನಿಗೆ. ಇವನೇ ನಾನು ಅನ್ನದಾತ ನಿಜವಾಗ್ಲು ಕೊಡ್ತಾ ಇರ್ತಾನೆ. ಇವನ್ ಬಳಕೆಗೆ ಬೇಕಾದಷ್ಟು ಎಲ್ಲ ಅಲ್ಲೇ ಸಿಗುತ್ತೆ. ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಎಷ್ಟು ಮಜ್ಜಿಗೆ ಇವೆಲ್ಲ ಸಿಗುತ್ತೆ. ಪೌಷ್ಟಿಕಾಂಶ ತರಕಾರಿಗಳು ಸಿಗುತ್ತೆ, ವಿಷಮುಕ್ತವಾದ ತರಕಾರಿಗಳು ಸಿಗುತ್ತೆ. ಅಲ್ಲಿ ಹಣ್ಣು ಹಂಪಲುಗಳಲ್ಲಿ ವಿಷಮುಕ್ತ ಇರುತ್ತೆ, ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ. ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಸಮಗ್ರ ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಹೇಳ್ತೀನಿ ಸರ್, ಹಸುಳು, ಕುರಿ, ಮೇಕೆ, ಕೋಳಿ ಇದನ್ನ ಇಟ್ಕೊಂಡು ಮಾಡಿದ್ರೆ ಮಾತ್ರ ಅದು ಸಮಗ್ರ ಅಂತ ಅನ್ಸುತ್ತೆ. ಗೊಬ್ಬರಗಳು ಮುಖ್ಯ ಬೇಕಂದ್ರೆ ಪೋಷಕಾಂಶಗಳು ಇದರಲ್ಲೇ ಸಿಗೋದ್ರಿಂದ ನಮ್ಗೆ ಹೆಚ್ಚು ಖರ್ಚು ಗೊಬ್ಬರಕ್ಕೆ ಖರ್ಚು ಮಾಡೋದು ರೈತ, ಅದು ಉಳಿತಾಯ ಆಗ್ಬಿಡುತ್ತೆ. ಲೇಬರ್ ಕೊಡುವಂತ ಖರ್ಚು ನಮ್ ಕನಿಷ್ಠ ಅನ್ಸ್ಬಿಡುತ್ತೆ ಸರ್. ಯಾಕಂದ್ರೆ ಬರ ಲಾಭಕ್ಕೆ ಈ ಖರ್ಚು ಲೆಕ್ಕ ಹಾಕೊಂಡಾಗ ನಮ್ಗೆ ಲಾಭನೇ ಜಾಸ್ತಿ ಇರುತ್ತೆ, ಖರ್ಚು ಕಡಿಮೆ ಇರುತ್ತೆ. ಹಾಗೆ ನಾನೇನ್ ಹೇಳ್ತೀನಿ ಸರ್, ಪ್ರತಿಯೊಬ್ಬ ರೈತರುಗಳು ಇವತ್ತು ಸ್ವಲ್ಪ ನಮಗೆ ಕೃಷಿ ಇಲಾಖೆ ಹೇಳದೆಲ್ಲ ಹೋಗ್ಬೇಕು. ಈ ಮಣ್ಣು ಅಂದ್ರೆ ನನ್ನ ಜೀವನ ಇದು, ಇದನ್ನ ಸಂಪೋಷಣೆ ಮಾಡ್ಬೇಕು, ಸಮೃದ್ಧಿ ಮಾಡ್ಬೇಕು. ಈ ಮಣ್ಣು ಮತ್ತೆ ರೈತನ ಬಗ್ಗೆ ಬಾಂಧವ್ಯಗಳು ಜಾಸ್ತಿ ಆಗ್ಬೇಕು. ಮತ್ತೆ ಸ್ವದೇಶಿ ಹಸುಗಳ ಮುಖಾಂತರ ಅವರು ಇದನ್ನ ಸಂಪೋಷಣೆ ಮಾಡುವಂತದನ್ನ ಕಲಿಬೇಕು. ಹಾಗೆ ವಿಷಗಳನ್ನ ಏನ್ ಹೊಡಿತಾ ಇದ್ರಿ, ರೌಂಡ್ ಆಫ್ ಅಂತ ಹೊಡಿತಾ ಇದ್ರೆ ಕಳೆನಾಶಕಗಳು ಅಂತೇಳಿ, ಅದ್ರ ಬದಲಾಗಿ ಕುರಿ ಕೋಳಿ ಇದ್ದೇ ತಿಂದ್ಬಿಡುತ್ತೆ. ವಿಷಕ್ಕಾಗ್ದಂಗ ಕ್ಯಾನ್ಸರ್ ಬರ್ತಾ ಇದೆ ಇವತ್ತು ಎಲ್ಲ ಔಷಧಿಗಳಿಂದ. ಈಗ ನಾವು ಇದನ್ನೇ ಹಳ್ಳಿಯಲ್ಲಿ ನಾನು ಹೋಗಿ ಹೇಳುವಂತ ಪ್ರಯತ್ನ ಮಾಡ್ತೇನೆ ಸರ್, ರೈತರು ಸೇರಿಸ್ಬಿಟ್ಟು. ಇದರಿಂದ ನೀವು ಲಾಭ ನಾನ್ ಮಾಡ್ಕೊಳ್ತಾ ಇದೀನಿ, ಈ ತರ ನೀವು ತೋಟ ಕ್ಲೀನ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸರ್. ಅದು ಹೆಚ್ಚು ಜನಗಳು ಏನೋ ಇದನ್ನ ಯಾಕೆ ಗೊತ್ತಾಗ್ತಿಲ್ಲ, ಅವರು ತೊಡಸ್ಕೊಳ್ತಾ ಇಲ್ಲ. ಈಗ ನಾನು ಅದಕ್ಕೇನೆ ಈ ಕೃಷಿ ಇಲಾಖೆಗೂ ಸಹ ಹೋಗಿ ಈ ತರದ್ದು ಒಂದಷ್ಟು ಮೇಡಮ್ ಅಲ್ಲಿ ಕರೆದು ನಮ್ಗೊಂದಷ್ಟು ಸಾವಯವ ಕೃಷಿ ಬಗ್ಗೆ ರೈತರಿಗೆ ಹೇಳಂತದ್ದು ಹೇಳಿಸ್ತಾ ಇದ್ದಾರೆ, ಹೇಳಿಸ್ತಾ ಇದ್ದಾರೆ. ತುಂಬಾ ಧನ್ಯವಾದ ಶಿವರಾಜ್ ಅವರೇ. ಕೊನೆಯದಾಗಿ ಸಂಪರ್ಕಿಸುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. 9242119921 ಸರ್. ಧನ್ಯವಾದ ಶಿವರಾಜು. ಇದುವರೆಗೆ ತಾವು ಹಳ್ಳಿಕೇರಿಯಿಂದ ಬಂದು ಭದ್ರಾವತಿ ಆಕಾಶವಾಣಿ FM ಸ್ಟುಡಿಯೋದಲ್ಲಿ ತಮ್ಮ ಮಾಹಿತಿಯನ್ನ ಸಮಗ್ರ ಕೃಷಿ ಬಗ್ಗೆ, ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ, ಸಮಗ್ರ ಬೆಳೆಗಳ ಬಗ್ಗೆ ತುಂಬಾ ಒಂದು ಸಂಪೂರ್ಣ ಮಾಹಿತಿಯನ್ನ ತಾವು ನೀಡಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ. ನಮಸ್ಕಾರ ಸರ್, ಕರೆದು ಇಷ್ಟು ಮಾತಾಡಿಸೋದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ನಮಸ್ತೆ. ಇದುವರೆಗೂ ಭದ್ರಾವತಿ ತಾಲೂಕು ಹಳ್ಳಿಕೆರೆ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಶಿವರಾಜ್ ಅವರೊಂದಿಗೆ ಕೃಷಿ ನಿರ್ವಹಣೆ ಕುರಿತು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಇನ್ನು ಮುಂದೆ ಕೇಳೋಣ, ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ SM ಸುಧಾಕರ್ ಅವರಿಂದ ಮಾಹಿತಿಯನ್ನು ಕೇಳೋಣ.

ಮತ್ತು ಬಿಎಸ್ಸಿ ರೇಷ್ಮೆ ಸಾಕಾಣಿಕೆ ಕೃಷಿ ಪದವಿ ಪ್ರಾರಂಭಿಸಲು ಅರ್ಜಿ ಸಲ್ಲಿಸಬಹುದಾಗಿದೆ. ಆಸಕ್ತರು ಅರ್ಜಿ ಹಾಗೂ ಮಾಹಿತಿಯನ್ನು www.uahs.edu.in ಜಾಲತಾಣದಿಂದ ಪಡೆದು ಮೇ 6 ಒಳಗೆ ಸೂಕ್ತ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸುವುದು. ಅರ್ಜಿ ಸಲ್ಲಿಸಿದ ನಂತರ KSNUAHS-MSASCR-2025 ಪ್ರಕಾರ ಅವುಗಳನ್ನು ಪರಿಶೀಲಿಸಿ ನಿಯಮದಂತೆ ಪ್ರಕ್ರಿಯೆ ನಡೆಸಲಾಗುವುದು. ಅರ್ಜಿ ಸಲ್ಲಿಸುವ ಮುನ್ನ ನಿಬಂಧನೆಗಳನ್ನು ಸಂಪೂರ್ಣ ಪರಾಮರ್ಶಿಸಿ ಅದರಂತೆ ಅರ್ಜಿ ಸಲ್ಲಿಸುವುದು. ಅಪೂರ್ಣ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಗಳನ್ನು ಈ ಸಾಲಿಗೆ ಪರಿಗಣಿಸಲಾಗುವುದಿಲ್ಲ. ಹೆಚ್ಚಿನ ವಿವರ ಹಾಗೂ ನಿಬಂಧನೆಗಳು ಮತ್ತು ಅರ್ಜಿಗಾಗಿ www.uahs.edu.in ಜಾಲತಾಣಕ್ಕೆ ಭೇಟಿ ನೀಡಬಹುದು ಎಂದು ವಿಶ್ವವಿದ್ಯಾಲಯವು ಪ್ರಕಟಣೆಯಲ್ಲಿ ತಿಳಿಸಿದೆ. ¶¶